ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಸಾರ್ವಜನಿಕರು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದಾಗ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಐಐಟಿಯ ವಿಸ್ತರಣಾ ಮೂಲಸೌಕರ್ಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರು ನಗರ ಪ್ರದಕ್ಷಿಣೆ. ಕರ್ತವ್ಯ ಲೋಪವೆಸಗಿದ ಗುತ್ತಿಗೆದಾರರು ಇಂಜಿನಿಯರ್ಗಳ ವಿರುದ್ದ ಕ್ರಮಕ್ಕೆ ಸೂಚನೆ. ಸಿಂಧನೂರಿನಲ್ಲಿ ವಿವಿಧ ಇಲಾಖೆಗಳ ಕಟ್ಟಡಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ಬೆಂಬಲ ಬೆಲೆಡಿ ಸೂರ್ಯಕಾಂತಿ, ಹೆಸರುಕಾಳು, ಉದ್ದಿನಕಾಳು ಖರೀದಿಸಲು ಜಿಲ್ಲಾಡಳಿತಗಳಿಂದ ಸಿದ್ದತೆ. ಯಾದಗಿರಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಧಾರವಾಡ. ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ದೀಪಾವಳಿ ಫೆಸ್ಟಿವಲ್ನೊಂದಿಗೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 26ರವರೆಗೆ ನಿಮ್ಮ ಆಚರಣೆಗಳು ಪ್ರಕಾಶಮಾನವಾಗಿ ಬೆಳಗಲಿ. ಲಕ್ಕಿ ಡ್ರಾ ಮೂಲಕ 1.5 ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳನ್ನು ಗೆಲ್ಲಿರಿ. ಎಲ್ಲ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 60% ವರೆಗೆ ರಿಯಾಯಿತಿ. ಪ್ರತಿ ಗ್ರಾಮ್ ಹಳೆಯ ಚಿನ್ನದ ವಿನಿಮಯದೊಂದಿಗೆ ಹೆಚ್ಚುವರಿಯಾಗಿ 100 ರೂಪಾಯಿ ಪಡೆಯಿರಿ ಮತ್ತು ಭೀಮಾ ಡೈಮಂಡ್ಸ್ ವಿನಿಮಯದೊಂದಿಗೆ ಪ್ರತಿ ಕ್ಯಾರೆಟ್ಗೆ ಹೆಚ್ಚುವರಿಯಾಗಿ 5,000 ರೂಪಾಯಿ ಪಡೆಯಿರಿ. ವಜ್ರಾಭರಣದ ಪ್ರತಿ ಕ್ಯಾರೆಟ್ ಖರೀದಿಯೊಂದಿಗೆ 10,000 ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಉಚಿತವಾಗಿ ಪಡೆಯಿರಿ. ಕೊಡುಗೆಗಳು ಎಲ್ಲ ಭೀಮಾ ಮಳಿಗೆಗಳಲ್ಲಿ ಪ್ರತ್ಯೇಕವಾಗಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಪಶುಪಾಲನ್ ಮೇ ಉತ್ಕೃಷ್ಟ ಯೋಗದಾನ ದೇನೆ ವಾಲೋ ಕೆ ಲಿಯೇ ಸುನಹರಾ ಅವಸರ್. ರಾಷ್ಟ್ರೀಯ ಗೋಪಾಲ್ ರತ್ನ ಪುರಸ್ಕಾರ 2025 ಕೆ ಅಂತರ್ಗತ ದೇಶ್ ಭರ್ ಕೆ ಡೇರಿ ಕಿಸಾನೋ, ಎಐ ತಕ್ನೀಶಿಯನೋ ಔರ್ ಡೇರಿ ಸಂಗಠನೋ ಕೋ ನವೀನ ಪ್ರೌದ್ಯೋಗಿಕಿ ಪ್ರಥಾವೋ ಕೋ ಅಪ್ನಾನೆ ಕೆ ಲಿಯೇ ಸಮ್ಮಾನಿತ ಕಿಯಾ ಜಾಯೇಗಾ. 3 ಶ್ರೇಣಿಯೋ ಮೇ ಚಯನ್, ಡೇರಿ ಕಿಸಾನ್, ಸಹಕಾರಿ ಡೇರಿ ಸಂಗಠನ್ ಔರ್ ಎಐ ತಕ್ನೀಶಿಯನ್. ಡೇರಿ ವಿಕಾಸ್ ಗತಿವಿಧಿಯೋ ಕೋ ಪ್ರೋತ್ಸಾಹನ ಔರ್ ಬಢಾವಾ ದೇನೆ ಕೆ ಲಿಯೇ ತೀನೋ ಶ್ರೇಣಿಯೋ ಮೇ ಉತ್ತರ ಪೂರ್ವಿ ಕ್ಷೇತ್ರ ಔರ್ ಹಿಮಾಲಯಿ ರಾಜ್ಯೋ ಕೆ ಲಿಯೇ ವಿಶೇಷ ಪುರಸ್ಕಾರ ಕಾ ಪ್ರಾವಧಾನ. ಆವೇದನ ಅವಧಿ 15 ಅಗಸ್ಟ್ ಸೆ 30 ಸೆಪ್ಟೆಂಬರ್ 2025. ಆವೇದನ ಕೆ ಲಿಯೆ www.awards.gov.in ಪರ್ ಯಾ ಅಪ್ನೆ ನಜದೀಕಿ ಕಾಮನ್ ಸರ್ವಿಸ್ ಸೆಂಟರ್ ಜಾಯ್. ಆಪ್ಕಿ ಮೆಹನತ್ ಕೆ ಲಿಯೆ ರಾಷ್ಟ್ರೀಯ ಪುರಸ್ಕಾರ. ಪಶುಪಾಲನ್ ಔರ್ ಡೇರಿ ವಿಭಾಗ, ಭಾರತ ಸರ್ಕಾರ ದ್ವಾರಾ ಜನಹಿತ್ ಮೇ ಜಾರಿ. ಭವಿಷ್ಯ ಸುರಕ್ಷಿತ, ಮಹಂಗಾಯಿ ಕಿ ಚಿಂತಾ ಸೆ ದೂರ್, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಕಾ ಯೇ ಹೈ ನೂರ್. ಗ್ಯಾರಂಟೀಡ್ ಪೆನ್ಷನ್, ಹರ್ ಮಾಹ ಸುಕೂನ್. UPS ಸೆ ಜುಡೇ ರಿಟೈರ್ಮೆಂಟ್ ಕೋ ಖುಷಹಾಲ್ ಬನಾಓ. ವರ್ತಮಾನ್ ಕೇಂದ್ರೀಯ ಸರ್ಕಾರಿ ಕರ್ಮಚಾರಿಯೋ 30 ಸೆಪ್ಟೆಂಬರ್ 2025 ತಕ್ UPS ಚುನೆ. ಅಬ್ ಒನ್ ಟೈಮ್ ಸ್ವಿಚ್ ಕಿ ಸುವಿಧಾ UPS ಸೆ NPS ಮೇ 59 ವರ್ಷ ಕಿ ಆಯು ತಕ್ ಉಪಲಬ್ಧ ಹೈ. ಆರ್ಜಿ UPS ಮೇ ಸ್ವಿಚ್ ಕರೇ. 30 ಸೆಪ್ಟೆಂಬರ್ 2025 ಆಖರಿ ತಾರೀಖ್ ಹೈ. NPSCRA.NSDL.CO.IN ಪರ್ ಜಾಕರ್ ಆನ್ಲೈನ್ ಮೈಗ್ರೇಷನ್ ಕರೇ ಯಾ ಫಾರ್ಮ್ ಡೌನ್ಲೋಡ್ ಕರ್ ಅಪ್ನೆ ಡಿಡಿಓ ಕೋ ಜಮಾ ಕರೇ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ. ಒಂದ್ ಮಾತು ಹೇಳಿ ಚಿಕ್ಕಪ್ಪ, ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ. ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ರವಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ. ಓ ರಾಕಿ, ನಮ್ ಗೌರಿ ಆಕಳ 3 ಹಿಂದೆ ಒಂದ್ ಮರಿ ಹಾಕಿತ್ತಪ್ಪ. ಹೌದ್ ನೋಡು, ನನಗ ಈಗ ನೆನಪೈತಿ, ನೀನು ಗಿಣ್ಣದ ಹಾಲು ಕೊಟ್ಟಿದ್ನಲ್ಲ. ಕರು ಹಾಕೈತಿ ಅಂತಂದ ಹೇಳಿ ಗಿಣ್ಣದಾಳ ತಂದು ಕೊಟ್ಟಿ, ಬಾಳ ಚಲೋ ಆಗಿತ್ತು ಬಿಡು. 3 ಹಿಂದ್ ಮರಿ ಹಾಕಿತ್ತು. ಏನಾತ್ ಈಗ? ಆಮೇಲೆ ಒಂದೀಗ 2-3 ಸಲ ಪಶು ಚಿಕಿತ್ಸಾಲಯಕ್ಕೂ ಕರ್ಕೊಂಡ್ ಹೋಗಿ ಬಂದೆ ನಾನು. ಏನ್ ಅವರು ಗುಳಿಗಿನೂ ಕೊಟ್ರು, ಮತ್ ಏನೇನೋ ಮಾಡಿದ್ರಪ್ಪ, ನನಗೇನ್ ಅರ್ಥ ಆಗ್ಲಿಲ್ಲ. ಆರೇನದು ಪಾಪ, ನಮ್ ಗೌರಿ ತ್ರಾಸ ಮಾಡ್ಕೊಳತೆ ಹೊರತು ಅದಕ್ಕೆ ಗರ್ಭನ ಕಟ್ಟವಲ್ತು. ಏನ್ ಮಾಡೋಣ ಅದಕ್ಕ ನಿನ್ ಕಡೆ ಬಂದೆ. ಏನಿಲ್ಲ, ಇದಕ್ ಒಂದ ಉಪಾಯ ಐತ್ ನನ್ನ ಹತ್ರ. ಏನದು? ಮಹೇಶ್ ದೇಶಪಾಂಡೆ ಅವ್ರಿಲ್ಲ, ಅವ್ರ ಹತ್ರ ಹೋದ್ರ ಇದಕ್ಕ ಔಷಧ ಅದವನು. ಹೌದ? ಯಾಕಂದ್ರ ಈ ನಮ್ ದನಕರುಗಳಿಗೆ ಹಿಂಗ ಆಗಿತ್ತ ಲಾಸ್ಟ್ ಟೈಮ್, ನಾನು ಅವ್ರ ಹತ್ರ ಹೋಗಿ ಈ ಔಷಧ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದೆ. ಅವರು ಈ ಮುಟ್ಟಿದ್ರ ಮುನಿ ಸೊಪ್ಪು ಅವೆಲ್ಲ ಹೇಳ್ತಾರಲ್ಲ, ಅದ್ರದ್ದು ಔಷಧಿ ಹೇಳ್ಕೊಡ್ತಾರ ಅವ್ರು. ಅಲ್ಲೋ ಕುಮಾರ್, ನಾ ಹೇಳೋದಕ್ಕಿಂತ ನಿನಗ ಮಹೇಶ್ ಅಣ್ಣ ಮಾತಾಡದ ಬಾಳ ಚಲೋ. ತಡಿ ತಡಿ, ಅಲ್ಲೋ ಅವರು ನೈಸರ್ಗಿಕ ಸಾವಯವ ಗೊಬ್ಬರ ಬಳಸಿ ಹೊಲದಾಗ ಬೆಳೆಯೋದ್ ಕೇಳೇನಿ, ಇದು ಏನ ಇದು? ಅಲ್ಲ, ಈಗ ಮಹೇಶ್ ಅಣ್ಣನ ಹತ್ರ ನೈಸರ್ಗಿಕ ಕೃಷಿ ಮಾಡ್ತಾರ ನಿಜ, ಅದ್ರ ಜೊತೆಗೆ ಅವರು ದನಕರಗಳನ್ನ ಯಾವ ರೀತಿ ಪಾಲನೆ ಪೋಷಣೆ ಮಾಡ್ಬೇಕು ಅನ್ನೋದು ಬಾಳ ಚಲೋ ತಿಳ್ಕೊಂಡಾರ. ಹೌದೇನ? ಅಂದಾಗಲೇ ಅವರು ಯಶಸ್ವಿ ಸಮಗ್ರ ಕೃಷಿಕರಾಗ್ಯಾರ. ಓ, ಪಶುಗಳ ಬಗ್ಗೆನೂ ಅವರು ಎಲ್ಲ ಮಾಹಿತಿ ಇರ್ತೈತಿ. ನಾವು ಏನ್ ಮಾಡಾಕತ್ತೀವಿ, ನಮ್ಮ ಹಿರಿಯರನ್ನ ನಾವು ಕಣ್ಗಣಿಸ್ ಆಗತ್ತೀವಿ. ಯಾವಾಗಲೂ ನಮ್ಮ ಹಿರಿಯರ ಇರ್ತಕ್ಕಂಥದ್ದು ಔಷಧೋಪಚಾರ, ಅವರ ಸಾವಯವ ಕೃಷಿನ, ಅವ್ರ ಮಾಡ್ತಕ್ಕಂತ ಕೃಷಿ ಬಗ್ಗೆ ನಾವು ತಿಳ್ಕೊಂಡು ನಾವು ಅಳವಡಿಸ್ಕೊಂಡ್ರೆ ಬಾಳ ಚಲೋ ಆಕತ್ತಿ. ನಡಿ, ಅಲ್ಲಿ ಹೋಗೋನು, ಅವ್ರು ಮಾತಾಡಿಸಿದ್ರೆ ಏನಾರ ಇದಕ್ಕೆ ಉಪಾಯ ಸಿಗ್ತದೆ. ಜೊತೆಗೆ ಗೌರಿನೂ ಕರ್ಕೊಂಡು ಹೋಗೋಣ. ನಡಿ ನಡಿ. ಏ, ಇಬ್ಬರು ಕೂಡಿ ಬಂದಿರ್ಲ ಗೌರಿನ ಕರ್ಕೊಂಡ. ನಮಸ್ಕಾರ ರೀ ಮಹೇಶ್ ಅವ್ರ. ನಮಸ್ಕಾರ. ಬರ್ರಿ ಬರ್ರಿ. ಮಹೇಶ್ ಅಣ್ಣ, ಏನಿಲ್ಲ, ನಮ್ಮ ರಾಕಿ ನನ್ನ ಹುಡ್ಕೊಂಡ್ ಬಂದಿದ್ಲ. ಏನಪ್ಪ ಅಂದ್ರ, ನನಗ ಈಗ ಒಂದು 3 ಈ ಗಿಣ್ದಾಳ ತಂದು ಕೊಟ್ಟಿದ್ಲು, ಅದು ನೆನ್ಪ್ ಮಾಡಿದ್ಲು. ಅವ್ರು ಗೌರಿಯನ್ನ ಹಸು ಐತಲ್ಲ, ನಿಮ್ಗೂ ಗೊತ್ತೈತಿ, ಅದೇನ ಈಗ ಬಹಳ ದಿನ ಆತಂತ ಗರ್ಭನ ಕಟ್ಟಿಲ್ಲ ಅನ್ನಾಗತ್ತಿದ್ಲ. ನಾ ಅಂದೆ ಮಹೇಶ್ ಅಣ್ಣನ ಹತ್ರ ನಡೆಯುವ, ಅವ್ರು ಇದಕ್ಕೆ ಔಷಧಿ ಹೇಳ್ತಾರ, ಮತ್ತೆ ಬಹಳ ಸರಳ ಉಪಾಯ ಅದು ಅವ್ರ ಹತ್ರ, ಇದನ್ನ ತಿಳ್ಕಂದ್ರ ಅನುಕೂಲ ಆಕತಿ ಅಂತ ನಾ ಕರ್ಕೊಂಬಂದೆ ನೋಡ. ನೀವು ಬಂದದ್ದು ಚಲೋ ಆತು, ಯಾಕಂದ್ರ ಈಗ ಮನೆ ನಮ್ಮ ಮನ್ಯಾಗಿಂದನೂ ಹಂಗಾಗಿತ್ತು. ನಾ 2-3 ತರದ ಔಷಧಿ ಕೊಟ್ಟಿನಿ ನಮ್ಮ ತೊಪ್ಪಲವ, ಯಾವ್ದನ್ನು ಮಾಡಬಹುದು ನೀವು. ನೀವು ನಾವು ಒಳಮುಚ್ಕ ಅದ ಹೇಳ್ತೇವ್ರಲ್ಲ, ಅದಕ್ಕೇನಂತಾರ ಮುಟ್ಟಿದ್ರೆ ಮುನಿ, ಮುಟ್ಟಿದ್ರೆ ಮುನಿ. ನೀವು 3 ಒಂದೊಂದು ಮುಷ್ಟಿ ಅಷ್ಟು, ಅದು ಯಾವಾಗ ಹೀಟಿಗೆ ಬಂದಿರ್ತದ್ಲ ಆ 3 ಕೊಟ್ರೆ ಸಾಕು, ಒಂದೊಂದು ಹಿಡಿ ನಸಿಕ್ಲೆ ಒಮ್ಮೆ ಸಂಜಿನಾಗ ಒಮ್ಮೆ ಇಷ್ಟು ಕೊಡ್ರಿ. ಅದು ಆಗ್ತದ, ಅದು ಇಲ್ಲಪ್ಪ ಅಂದ್ರೆ ನಾವು ಇದನ್ನ ಬಳಸ್ತೇವಲ್ಲ ಕರಿಬೇವು, ಕರಿಬೇವನು ಸಹಿತ 3 ಸಲ ಕೊಡ್ರಿ ನೀವು ದಿವಸದಾಗ, ಅದು ಬರ್ತದ. ಎಷ್ಟು ಕೊಡ್ಬೇಕು ಕರಿಬೇವು? ಒಂದು ಒಂದೊಂದು ಹಿಡಿ ಹಿಡಿ ತಿನ್ನಿಸ್ಬಿಡ್ಬೇಕು. ನಕ್ಕಿ 100 ಆಗ್ತದ. ಏನು ಅಗ್ರಿ ಸರಳ ಅದ, ಇದು ಎಷ್ಟು ಸರಳ ಐತಲ್ಪ ಇದು. ಮತ್ತೆ ಎಲ್ಲಿ ಹೋಗಂಗಿಲ್ಲ, ಏನಿಲ್ಲ, ನಮ್ಮಲ್ಲಿ ಏನದ ಅದನ್ನ ಮಾಡ್ಕೋಬಹುದು. ಅಲ್ಲ ಮತ್ತೆ ಈ ಕರಿಬೇವು ಸ್ವಲ್ಪ ಅಷ್ಟೇ ಕೊಡ್ಬೇಕು, ಅದಷ್ಟೇ ಕೊಡ್ರಿ ನೀವು. ಅದು ಆಗ್ಲಿಲ್ಲ ಅದು ಅದಾಗ್ಲಿಲ್ಲ ಅದು ಬೀಜ ಹಾಕಿದ ಮ್ಯಾಲ ತಿನ್ನಸ್ರಿ. ಅದೇನು ನಕ್ಕಿ ಗರ್ಭ ಕಟ್ಟ. ನಾವು ಬೀಜ ಏನ ಹಾಕಿಸ್ತೇವ್ರಲ್ಲ ಡಾಕ್ಟರ್ ಬರ್ಲಿ ಅಥವಾ ಎಮ್ಮಿದ್ರೆ ಕೋಣ ಹೋರಿ ಇದನ್ನ ಏನ್ ಮಾಡಿಸ್ತಿರ್ತೇವಲ್ಲ, ಆ ವೇಳೆದಾಗ 3 ಕೊಟ್ಟಬಿಡ್ರಿ. ಅದಾದ್ಮೇಲೆ ಹುಸಿನ ಹೋಗಲ್ಲ ಅಂತ, ಹುಸಿನ ಹುಸಿನ ಹೋಗಂಗಿಲ್ಲ ಅಷ್ಟು ನಕ್ಕಿ ನೋಡ್ರಿ. ಆತ್ ನಡಿ ಹಂಗಾರ, ಚಲೋ ಆತು. ಇಲ್ಲಿ ಬಂದಿದ್ದಕ್ಕೂ ಮಾಹಿತಿ ಸಿಕ್ಕ. ಯಾಕಂದ್ರ ನಾನು ಹಿಂದೆ ನಮ್ ದನಕರುಗಳಿಗೆ ನಾ ಹಿಂಗ ಮಹೇಶ್ ಅಣ್ಣನ ಹತ್ರ ಕೇಳ್ಕೊಂಡ ಇದು ಮಾಡಿಸಿದ್ದೆ, ಮತ್ತ ನನಗಂತೂ ಚಲೋ ಆಗಿತ್ತು ನೋಡ. ಮತ್ತ ಸಂತಾನೋತ್ಪತ್ತಿ ನಿಂತ ಹೋತಂದ್ರ ಮುಂದ ಇದು ಉಳಿಯೋದ್ ಹೆಂಗ, ಹಾಲು ಕರಿಯೋದ್ ಹೆಂಗ ಯೋಚನೆ ಮಾಡದ್ರಾಗ ಕರೆಯದ ಯಾವಾಗ್ಲೂ ಇಷ್ಟ ಆದ್ರ ಸಲುವಾಗಿ ನಿಮ್ಗ ಅದಕ್ಕ ಅಣ್ಣ ತಂಗಿ ಹೇಳ್ತೇನೆ, ನೀವು ನೈಸರ್ಗಿಕ ಕೃಷಿ ಮಾಡ್ರಿ, ಸಾವಯವ ಕೃಷಿ ಮಾಡ್ರಿ, ಚಲೋ ಆಗ್ರಿ ಮಾಡ್ರಿ, ಇನ್ನೂ ಹೆಚ್ಚಿನ ಜ್ಞಾನ ಪಡ್ಕೊರಿ. ನೀ ಹೇಳಿ ಅಂದ್ಮ್ಯಾಗ ನಾ ಏನ್ ಮಾಡಿ, ನೀ 2 ಎಕರೆ ಮಾಡಾಕತ್ತೇನೆ, ಮತ್ ಚಲೋ ಆಗೈತೆ, ಮುಂದ ಬರ್ತಾ ಅದನ್ನ ಕ್ರಮೇಣ ಮುಂದುವರೆಸ ಮಾಡ್ರಿ ಮಾಡ್ರಿ ಮಾಡ್ರಿ. ಆಮ್ಯಾಗ ಇನ್ನೊಂದ್ ಏನ್ ಮಾಡ್ರಿ, ನೀವ್ ಎಲ್ಲಿ ಹೋದ್ರು ಔಷಧಿ ಸಸ್ಯ ಸಿಕ್ಕಿರ್ತ ನಿಮ್ ಹೊಲ್ದಗೊಳ್ದಾಗ ಹಚ್ಕೊರಿ. ಆಯ್ತಾ, ಯಾವು ಔಷಧಿ ಸಸ್ಯ? ನೀವು ಕರಿ ತುಳಸಿ ಹಚ್ರಿ, ಅದ್ರೊಳಗೆ 5 ತರದವ ಕೃಷ್ಣ ತುಳಸಿ ಈಗ ನನ್ನ ಹೊಲ್ದಾಗ ಎಲ್ಲ ಅವ. ಆಮ್ಯಾಗೆ ಏಕದಳ ಇವೆಲ್ಲ ನಾವ್ ಎಲ್ಲಿ ಹೋದ್ರು ಬಿಟ್ಟಿಲ್ಲ. ಒಂದ್ ಹೇಳ್ತಾನೆ, ಮೊನ್ನೆ ನಾ ಇದಕ್ ಹೋಗಿದ್ರಿ ಬೆಳಗಾವಿ ಅಂತ ಚೋರ್ಲಾ ಅಂತದ, ಅಲ್ಲಿ ಒಂದು ಸ್ವಾಮೀಜಿ ಅವರು ಹೊಲ ಮಾಡ್ಯಾರ 450 ಎಕರೆ ಕೆಂಪು ಬಾಳಿದೊಂದು ಇದನ್ನ ಕೊಟ್ಟಾರ ಗಿಡ, ಔಷಧಿ ಸಸ್ಯ, ಅದನ್ನು ಹಚ್ಚೇನು. ಆಮ್ಯಾಗ ಇನ್ನೊಂದು ನೀವು ಕಸ ಹುಡುಗ್ತಿರ್ಲ ಕಸಬರ್ಗಿ, ಅದನ್ನು ಸಹಿತ ಕೊಟ್ಟಾರ. ಹಾ, ಅದನ್ನು ಹಚ್ಚೇನು. ಇವತ್ತು ನಾವು ಮನ್ಯಾಗನ ತಯಾರು ಮಾಡ್ಕೋತೀವಿ ನಾವು ಹೊರಗೆ. ಅಂದ್ರೆ ಇದೇನು ಸ್ವಾವಲಂಬನೆ ಜೀವನ, ನೀವು ಅಳವಡಿಸ್ಕೊರಿ, ನಾನು ಅಳವಡಿಸ್ಕೊಂಡಿನಿ. ಈಗ ಆತ್ ಬಿಡ ಮಹೇಶ್ ಅವ್ರ, ಬಹಳ ಒಳ್ಳೆ ಒಳ್ಳೆ ಮಾಹಿತಿ ಕೊಟ್ರೆ. ಇನ್ಮೇಲಿಂದ ಇದನ್ನ ನೈಸರ್ಗಿಕ ಸಾವಯವ ಗೊಬ್ಬರನ ನೈಸರ್ಗಿಕ ರೀತಿನ ಮಾಡ್ಕೊಂತ ನಾವು ಬೆಳಿ ಬೆಳೀತಾ ನಮ್ದು ಪಶು ಸಂಗೋಪನೆ ಸೆತ್ತಕ್ಕೆ ಚಲೋ ಮಾಡ್ಕೊಂತ ಹೋಗೋಣ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಮಾಹಿತಿ ಪ್ರಸಾರವಾಯಿತು. ಇನ್ನು ಮುಂದೆ ಬಳ್ಳಾರಿ ಜಿಲ್ಲೆ ಸಂಡೂರಿನ ಜಿಕೆ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ದೊಡ್ಡಾಟ, ರಾಮಾಯಣ ರಾವಣ ಸನ್ನಿವೇಶ. ಜನಜಾಗೃತಿಯನ್ನು ಮೂಡಿಸಲು ಬಂದ ತಮ್ಮ ನಾಮಾಂಕಿತವೇನು ದೇವ ದಿವ್ಯ ಪ್ರಭಾವ ಸ್ವಾತಂತ್ರ್ಯಕ್ಕಾಗಿ ವೀರ ಮರಣ ಹೊಂದಿದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಭಾರತ ಮಾತೆಯ ಗರ್ಭದಲ್ಲಿ ಜನಿಸಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೆತ್ತಿಸಿ ನಿರ್ಮಿಸಿದ ಸಂವಿಧಾನ ಬರಹವೆಂದು ತಿಳಿಯಲೈ ಸಾರಥಿ ಈ ಒಡೆಸೆ ಜಾಯಿ ಬೇರೆ ಅತಿ ಜಾಗ್ರತೆ. ಭೂಪತಿ, 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಮತದಾರ ಕೇಂದ್ರಗಳಲ್ಲಿ ಹೆಸರನ್ನು ನೋಂದಾಯಿಸಿ ಮತದಾರ ಚೀಟಿಯನ್ನು ಪಡೆದು ಪ್ರತಿ 5 ವರ್ಷಕ್ಕೊಮ್ಮೆ ಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ವ ಇಚ್ಛೆಯಿಂದ ದಕ್ಷ ಪ್ರತಿನಿಧಿಯನ್ನು ಗುಪ್ತವಾಗಿ ಆಯ್ಕೆ ಮಾಡಿಕೊಳ್ಳುವುದೇ ಪ್ರಜಾಪ್ರಭುತ್ವ ಎಂದು ತಿಳಿಯುವಂತರಾಗಿರಿ ನಾಗರಿಕರೇ, ಅತಿಬಲನ್ ಮಿತ್ರರೇ. ದೇಶದ ಪ್ರಶಸ್ತಿ ಪುರಸ್ಕಾರ ವಜ್ರ ಮುತ್ತು ರತ್ನ ಆಭರಣಗಳ ಪದಕಗಳ ಗೆಲುವಿಗಿಂತಲೂ ಮಿಗಿಲಾದ ನನ್ನ ಮತದಾನ ಸಾರ್ವಭೌಮತ್ವವನ್ನು ಅರಿಯದೆ ಇಂದ್ರಿಗಳ ಗುಲಾಮರಾಗಿ ಬಟ್ಟೆ ಬರೆ ಮದ್ಯ ಮಾಂಸ ನೋಟುಗಳಿಗೆ ಓಟನ್ನು ಮಾರಿಕೊಂಡು ಗುಲಾಮರಂತೆ ಜೀವನ ಮಾಡುವುದು ನಿನ್ನೆಯ ಕ್ಷಮ್ಯ ಅಪರಾಧವಲ್ಲವೇ ಜನರೇ, ಜಗದ ವಿಖ್ಯಾತರೇ. ಭೂಪತಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿರುವಂತೆ ಮತದಾನವೆಂಬುದು ಮನೆ ಮಗಳಿದ್ದಂತೆ, ಇದನ್ನು ಯಾರೂ ಮಾರಿಕೊಳ್ಳಬಾರದು ಮಹನೀಯರೇ, ಮನುಜ ಪಥ ಸಾಧಕರೇ. ಕೇವಲ ವೃತ್ತಿ ಆಧಾರದ ಮೇಲೆ ಜಾರಿಯಾದ ಜಾತಿ ಜಂಜಾಟ ಮೂಢ ಸಂಪ್ರದಾಯಗಳಿಂದ ದೂರವಿದ್ದು ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಜೀವನ ಮಾಡುವುದು ಉತ್ತಮ ಅಲ್ಲವೇ ನಾಗರಿಕರೇ, ನಯನಶೀನ ಗುಣವಂತರೇ. ಹೋ ದೇವ ತಾವದಾನಂದ ಕೇಳಿದೆ ಭಳಿರೇ ಎಲೈ ಮನ್ನವ ದೇವ ಘಡದ ಉಘಟ ಬಗರ ದ್ರುತ ಕಾರ್ಮಿಯಾಗ ಚಂದ ಕೋಲ್ ಮಿಂಚಿನಂತೆ ಝಳಪಿಸುವ ಚಂದ್ರಾಯುಧ ಬೆದದ್ದು ಈ ಭೂಮಿಯು ಮನ್ನವ ದೇವ ಘುಡಿ ಘುಡಿ ಜಂಬ ಎನ್ನ ಸಿಂಹದ್ದನಿಗೆ ಯಾವ ದ್ವೈರಿಗಳು ಗರ್ಭನ ಭೇದವ ಮನ್ನವ ಎಲ ಮನ್ನವ ದೇವ ಇಕೋ ಎನ್ನ ಎಡಬಲದ ಕುಡಿಮೀಸೆಯ ರೋಮಾವಳಿಯ ಕರ್ಗತ್ತಲೆಯ ಕಾರ್ಮಿಗಳು ಧಿಕ್ಕರಿಸಿ ಉಕ್ಕುವ ರೋಷಾನಲ ಚದಸ್ಫುಟ ಅಬ್ಬರದಿ ಖಡ್ಗಿಸುತ್ತ ಬಂದ ಸದ್ಯಕ್ಕೆ ತಾವದಾರಂದು ಕೇಳುವುದಕ್ಕೆ ನೀನು ನಾನು ನರಗ್ನೇ ದೇವನಿ ಓಹೋ ದೇವ ನಾವುದಾರ ಅಂದರೆ ಸಾರಥಿ ಸಾರಥಿ ಎಂದು ಕರೀತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಭೈರೇ ಎಲೈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ ಉಬ್ಬೇರಿ ಬರುವರಿಪು ಕುಲಾಧವರನಿಬ್ಬರದ ಮಬ್ಬು ಕಬ್ಬು ತಗ್ಗಿಸುವ ಮಹದ್ದೀಕರಣ ಹರಲಿ ಬೇರೆ ಸದ್ದೇವತೆಗಳ ದಿಗ್ಭ್ರಮಣ ಹಿಡಿದು ತಪ್ಪಿಟ್ಟುಕೊಂಡು ತಾವು ದೇವತಾರಿಕರವು ಯಾವತ್ತು ಈ ಜಗತ್ತದೊಳಗೆ ಜನಿಸಿದ ಜಗಜಟ್ಟೆ ವೀರ ಸದಗಟ್ಟೆ ಕಟ್ಟಳ ಅತಳ ವಿತಳ ರಸಾತಳ ಮಹಾತಳ ಪಾತಾಳಂಗಾಂ ಬಿಡದ ಕೈತಾಳವನ್ನಿಕ್ಕಿ ಮೆರೆಯುವ ಸಮರ್ಥ ಈ ಲಂಕದ್ರಿಗೆ ಕರ್ತ ಪೌಲಶ ಬ್ರಹ್ಮನ ಪೌತ್ರ ಮಹತ್ತರ ಪವಿತ್ರ ಶುಂಭದ್ದು ಗಾಂಭೀರ ಫಲ ಕ್ಷತ್ರುಗಳೆಂಬ ಕುಲ್ಲಿಗಳನ್ನು ಊರ್ಜಿತ ತ್ರಾಣ ವಿಜಿತ ಗೀರ್ವಾಣ ಕಡುಗಲು ಧುರೀರ ದಿಟ್ಟಾದ ದಿಟ್ಟ ರಾವಣ ಸೂರನೆಂಬ ಜಾಣ ರಾವಣಾಸುರ ಭೂಪತಿ ಆದರೆ ಅಂದವಾದ ಈ ಸುಂದರ ಸಭಾ ಮಧ್ಯಕ್ಕೆ ದಿಗ್ವಿಜಯಗೈದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಬಳಿರೇ ಎಲೈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಹೌದು ದೇವ ಶ್ರೇಷ್ಠತರ ಸಾಮರ್ಥ್ಯದಿಂದ ದೇವತಾ ಮಂಡಲವನ್ನು ಒಕ್ಕಲಿಕ್ಕೆ ಸಕಲ ಲೋಕಂಗಳಂ ದಿಗ್ವಿಜಯ ಮಾಡಿ ಭಿತ್ತ ರಾವಣ ಸೂರನೊಬ್ಬನೇ ಯಾವತ್ತಿಗೂ ದ್ವಿತೀಯ ಮಂಡಲಯ ಭೂತರಾಧಿಪನೆಂದು ರಾಜಕಾರ್ಯ ನಿಮಿತಾರ್ಥವಾಗಿ ಬರವಣವಾಯಿತು ಕಂಡಿಯ ಸಾರಥಿ ತಿಳಿಯಿತೇ ನಾನು ಬಂದ ಸಂಗತಿ ತಿಳಿದು ಭೂಪತಿ ನಾನೊಂದು ನುಡಿ ಹೇಳುವನು ಕೇಳ ಜಾಗೃತಿ ಅದೇನು ಸವಿಸ್ತಾರವಾಗಿ ಭೂಪತಿ ಕರಿಯಲ್ಲ ಸಾರಥಿಯನ್ನ ಬಲಭೂಜ ಬಲ ಮಾತುಲನ ಕರಿಯಲ್ಲ ಬಲ ಭುಜ ಬಲ ಮಾತುಳನ ತೀವ್ರಾದಿಂಬಲ ಹೇಳು ಸಾರಥಿಯ ಭೂಪತಿ ವಿಗ್ರಹದ ಕಲ್ಪುಗಲ ಗರ್ಭಕ್ಕೆ ವ್ಯಗ್ರಂದಂತೆ ಎನ್ನಯ ಭೂತಬಲ ಸಮಗ್ರ ನಂದನಿಸಿದ ನಮ್ಮ ಮಾವನಾದ ಮಾರೀಚನ ಶ್ರೀಕೃತಂ ಕರೆತರುವುದು ಸಾರಥಿ ಹೋಗು ನಿಮ್ ಜಾಗೃತಿ ತಮ್ಮ ಇಷ್ಟದಂತೆ ಆಗಲಿ ಭೂಪತಿ ಸಾರಥಿ ಭೂಪತಿ ವಿಗ್ರಹದ ಗರ್ಭಗಲ ಗರ್ಭಕ್ಯ ವ್ಯಗ್ರಂತಿಯೊಂದಿಗೆ ಭುಜಬಲ ಸಮಗ್ರ ನಂದಿನಿಸಿದ ನಮ್ಮ ಮಾವನಾದ ಮಾರೀಚನ ಶೀಘ್ರದ ಕರೆತರುವುದು ಸಾರಥಿ ಬಾಗು ನಿನ್ ಜಾಗೃತಿ ಅದೇ ಪ್ರಕಾರ ಭೂಪತಿ ಮೇಲೆ ಕೇಳಿ ರಾವಣ ಚಂಡ ಪ್ರಚಂಡ ಭುಜಬಲ ದಂಡ ಭುಜಬಲ ಬಲಾಢ್ಯನಾದ ಮಾವನಾದ ಮಾರೀಚನೇ ರಾವಣನೇ ಎನ್ನದೊಂದು ವಿಜ್ಞಾಪನೆ ಲಾಲಿಸು ಮಾವ ಮಂಜುಳ ಪ್ರಭಾವ ಅದೇನು ಚೆನ್ನಾಗಿ ಹೇಳು ಹಿಡಿದು ತಾರಳಿ ಬೇಕು ಹಿಡಿದು ತಾರಳಿ ಬೇಕು ಶ್ರೀರಾಮ ಚಂದ್ರನ ಮಡದಿ ಸೀತೆಯ ರಾವಣ ಅದೇನು ಸವಿಸ್ತಾರವಾಗಿ ಹೇಳುವಂತ ನಾನು ಹಿಡಿದು ಹಿಡಿದು ತಾರಲಿ ರಾವಣನೇ ಇಂದಿನ ದಿನ ಪಂಚವಟಿ ತೀರದಲ್ಲಿ ದಶರಥ ನಂದನರು ರಾಮ ಲಕ್ಷ್ಮಣರು ನಮ್ಮ ನಿಜ ಶಿರೋಮಣಿಗಳಾದ ಸೂರ್ಪಾನಗಿಯಂ ಪಿಡಿದು ದುಡುಕಿನಿಂದ ನಾಶಕಮಂ ಮುಖ ಕಿನ್ನಳನ್ನಾಗಿ ಮಾಡಿರುವರಂತೆ ಮಾವ ಆ ವಾರ್ತೆಯನ್ನು ಕೇಳಿ ನಮ್ಮ ಅನುಜಾದಿಗಳಾದ ಕರದೂಷಣ ತ್ರಿಶಲಾದಿಗಳ ಅವಮಾನ ಭಂಗಕ್ಕೆ ಸಹಿಸಲಾರದೆ ಕಡುಕೋಪದಿಂದ ಅವರೊಡನೆ ಕಾದಾಡಲು ಹೋದರೆ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ತೊರೆದು ಬಿಸಾಟಿದರಂತೆ ಮಾವ ಹೌದ ರಾವಣ ಆದ ಕಾರಣ ಎನ್ನ ಮನದೋಳು ಚಿತ್ತ ಚಂಚಲದಿಂದ ಕೋಪದ್ದು ಉರಿಯದ್ದು ಬ್ರಹ್ಮರಂಧ್ರಕ್ಕೆ ಮುಸಿಯಿಕೊಂಡಿರುವುದು ಮಾಥುಳನೆ ಈ ಕ್ಷಣದೋಳು ಸತ್ತ ಸರನದಿಗಳನ್ನು ನಿಚ್ಚರ ಮಾಡಿಬಿಡಲ ದಿಗ್ದಂತಗಳನ್ನು ದಂತ ಅಥವಾ ಈ ಭೂಚಕ್ರವನ್ನು ತಲೆಗಳಿಗೆ ಮಾಡಿದಿಲ್ಲ ಸರ ಮಾವಾ ರಾವಣ ತಾಪವು ಸತ್ತುಗಮ್ಮಿ ಹೆಚ್ಚು ಹೆಚ್ಚಾಗಿ ರೊಚ್ಚುಗೆಡಿಸುವುದು ಆದ ಕಾರಣ ಆದ ಕಾರಣ ನಿನ್ನಯ ಸಾಹಸದಿಂದ ಅಲ್ಲಿಗೆ ಹೋಗಿ ಮಾಯಾ ಮೃಗವಾಗಿ ಅತಿ ರೂಪವತಿಗಳಾದ ಸೀತೆಗಳನ್ನು ಹಿಡಿದು ತರಬೇಕೆಂದು ಸಡಗರದಿಂದ ನಿನ್ನ ಕರೆಸಿರುವೆನೋ ಮಾವ ನೀನದಕ್ಕೆ ಪ್ರತಿನುಡಿಯದ ದಂಡ ಕಾರಣಕ್ಕೆ ತೆರಳಬೇಕು ಕ್ಷಣ ಓ ರಾವಣ ಮಾವನಾದ ಮಾರೀಚನೆ ನಿನಗೆ ತರವಲ್ಲ. ಅದು ಯಾತಕ್ಕೆ ಮಾವ? ರಾಮನು ಮಹಾಬಲವಂತನು. ಮಹಾಪರ ಬಲವಂತನಾದ ನನ್ನನ್ನು ಏನು ಮಾಡುವನು ಮಾವ? ನುಡಿಯು ನಿನಗೆ ತರವಲ್ಲ ಒಂದೇನೆಂದು ಖಂಡಿಯ ಅಳಿಯನೆ. ಮಾವನಾದ ಮಾರೀಚನೆ ಅಳಿಯನಾದ ರಾಮನ ಎನ್ನಯ ಶೌರ ಧೈರ್ಯ ಚಾತುರ್ಯ ಗಂಭೀರ ಪರಾಕ್ರಮವನ್ನು ಕಂಡು ಕಂಡು ಯಾವದ್ ರಾಜ್ಯ ಪೂಜೆ ಹೋಗ ಭಾಗ್ಯಂಗಳನ್ನು ಬಿಟ್ಟು ವನವಾಸಂ ತೊಟ್ಟು ಎಂಬೇಡಿಗಳಂತೆ ಸೇರಿಕೊಂಡಿರುವ ರಾಮನ ಪರಾಕ್ರಮವನ್ನು ಎನ್ನು ಮುಂದೆ ಯಾತಕ್ಕೆ ಕೊಂಡಾಡುತ್ತೆ ಹೇಳುವನು ಮಾವ? ಓ ರಾವಣ, ಇದು ಅಲ್ಲದಲೆ ಇದು ಅಲ್ಲದೆ ಮತ್ತು ಹೇಳುವನು ಕೇಳೋ. ಅದೇನು ಚೆನ್ನಾಗಿ ಹೇಳು. ವೈಕುಂಠನಾಥನಾದ ವಿಷ್ಣುವಿನಿಗೆ ಒಂದು ಮುಖ, ಇಲ್ಲಂದವರು ಯಾರು? ಸಕಲ ಪಕ್ಷಿಗಳಿಗೆ ಕರ್ತನಾದ ಗಂಡ ಭೇರುಂಡನಿಗೆ ಎರಡು ಮುಖ. ಇದು ನಿಜವಾಗಿ ಕಾಣುವುದು ಮಾವ? ಅಳಿಯ ಭಪ್ಪುರ ನಮ್ಮ ತಮ್ಮನಾದ ತ್ರಿಸುರಾಸುರನಿಗೆ ಮೂರು ಮುಖ. ಅದಕ್ಕಿಲ್ಲಂದವರು ಯಾರು ಮಾವ? ಓ ರಾವಣ, ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ನಾಲ್ಕು ಮುಖ. ನಮ್ಮ ಕೈಲಾಸ ವಾಸನಾದ ಆ ಪರಮೇಶ್ವರನಿಗೆ ಐದು ಮುಖ. ಅವನ ಪರಮಾತ್ಮನೆನ್ನುವರು ಮಾವ? ಅಳಿಯ ಘೋರ ದಾರಗಳು ಸಂಹರಿಸಿದ ಆ ಪೂರ ಷಣ್ಮುಖನಿಗೆ ಆರು ಮುಖ ಮಾವ. ಮಾವ ರಾವಣ, ಈ ಭುವನ ಬ್ರಹ್ಮಾಂಡವನ್ನು ಒತ್ತ ಸರ್ಪರಾಜನಿಗೆ ಏಳು ಮುಖ. ದುಷ್ಟಾತ್ಮಕರನ್ನು ನಷ್ಟಗೊಳಿಸುವ ದುರ್ಗಾದೇವತೆಗೆ ಎಂಟು ಮುಖ. ಇಲ್ಲಂದವರ್ಯಾರು ಮಾವ? ಓ ರಾವಣ, ನಿರುಪಮ ಜ್ಯೋತಿಷ್ಯಾದಿ ನವಗ್ರಹಗಳಿಗೆ ಒಂಬತ್ತು ಮುಖ. ಇದು ನಿಜವಾಗಿ ಕಾಣಬಹುದು. ಈ ಜಗತ್ತವನ್ನೇ ತಲೆಕೆಳಗೆ ಮಾಡಿ ನಿಲ್ಲಿಸುವ ಭಪ್ಪುರ ದಶಕಂಠ ರಾವಣಾಸುರ ಎನ್ನಗೆ ಹತ್ತು ಮುಖ ಮಾವ. ಇಂಥ ವಿಕ್ರಮಾನ್ವಿತನ ಮುಂದೆ ಅಡವಿಯೊಳಗೆ ಬಡ ಋಷಿಗಳ ಕೂಡ ಕಾಲಹರಣ ಮಾಡುವ ಆರಾಮನ ಪರಾಕ್ರಮವನ್ನು ಹೇಳಿ ಎನ್ನ ಹೃದಯ ಜಾತದೋಳ ಅಡಗಿದ್ದ ಕೋಪಾಗ್ನಿ ಎಂಬ ಸರ್ಪವನ್ನು ಮಾವ. ಅಳಿಯ, ಕಡು ತೀರ್ವದಿಂದ ನೀನು ಮಾಯಾಮೃಗವಾಗಿ ಹೋಗಿ ಪಂಚವಟಿಯಲ್ಲಿ ಸುಳಿದಾಡಿ ಆ ರಾಮ ಲಕ್ಷ್ಮಣರನ್ನು ಬಹುದೂರವಾಗಿ ತೆಗೆದುಕೊಂಡು ಹೋಗಿ ಅತಿ ರೂಪವತಿಯಳಾದ ಸೀತೆಯಳನ್ನು ಹಿಡಿದು ತರಬೇಕೆಂದು ಸಡಗರದಿಂದ ನಿನ್ನಂ ಕರೆಸಿರುವೆನೋ ಮಾವ. ಈ ಮಾತಿಗೆ ಒಡಂಬಟ್ಟರೆ ಸರಿ, ಇಲ್ಲವಾದರೆ ಇಲ್ಲವಾಯಿತೆ. ನಿನ್ನ ಹಿಡಿದು ಈ ಖಡ್ಗದಿಂದ ಶತಸತ್ರ ಮಾಡಿಬಿಡುತ್ತೇನೆ ನೋಡು ನೋಡು ಎಲ್ಲ ಈ ಕುಲಕಂಠಕ. ಅಳಿಯನಾದ ರಾವಣ, ಮಾವನಾದ ಮಾರೀಚನೆ, ಏನು ಹೇಳಿದ ಕಾಲಕ್ಕೂ ನಿನ್ನ ನುಡಿಯನ್ನು ನಾನು ಎಂದಿಗೂ ನಂಬಲಾರೆ. ಅದು ಯಾತಕ್ಕೆ ಮಾವ? ಶ್ರೀರಾಮನು ಅವನು ದೇವಾನುದೇವತನು. ದೇವಾನುದೇವತನಾದ್ರೆ ನನ್ನನ್ನೇನು ಮಾಡುವನು ಮಾವ? ಓ ರಾವಣ ಮಾವ, ಈ ನಿನ್ನ ದುರ್ನಡೆದಿಗೆ ನಾನು ಎಂದಿಗೆ ಮೆಚ್ಚುವುದಿಲ್ಲ ಖಂಡಿಯ ರಾವಣೀಶ. ಅಹೋ ಮಾವ, ಮಾವನಾದ ಮಾರೀಚನೆ, ಏನಾದ ರಾವಣನೇ ಎಲೆ ಮಾವನಾದ ಮಾರೀಚನೆ, ಕದಳೆಯವನಕ್ಕೆ ಸುಂಡಾಲನೆಂದೆನಿಸಿಕೊಂಡುಗಲೆ ಉದ್ದಂಡನೆಂದು ರಣಧಾರಿಯನ್ನು ನಡೆಸುವ ವಿಕ್ರಮನ ಮುಂದೆ ಇಂಥ ಕಕ್ಕುಲೂತಿ ಮಾತುಗಳನ್ನಾಡುವುದಕ್ಕೆ ನನಗೆ ಸ್ವಲ್ಪವಾದರೂ ನಾಚಿಕೆ ಹುಟ್ಟಲ್ಲವೇನೋ ಭ್ರಷ್ಟ. ಆಚೆಗೆ ನಡೆಯ ಪರಮ ಪಾಪಿಷ್ಠ. ಭೂಪತಿ, ಹೋರಾರಣ್ಯದಲ್ಲಿರುವ ನಾರೀಮಣಿಯಳಾದ ಸೀತೆಗಳನ್ನು ತರುವದ ಕೆಲಂಕದ್ರಿ ಭೂಪನು ಉದ್ಯುಕ್ತನಾದ ನಂದ ಮೊದಲ ದುಂದವುದ್ಧನೆಯನ್ನು ನಡೆಸೋ. ಶೃಂಗಾರವಾದ ರಥವನ್ನು ತಂದು ನಿಲ್ಲಿಸು ಸಾರಥ, ದಂಡಗಾರನ ಕೆರತಮ ಹಾರಿಸುತ್ತಾಗ್ತದೆ. ನಮೋ ನಮೋ ಪ್ರಾಣಕಾಂತ. ಐಶ್ವರ್ಯ ಮಸ್ತು ಮೇಲ ಕೇಳಿ ಪ್ರಾಣಕಾಂತೆ. ಕಾಂತ ಕಾಂತ ಕಾಂತೆ ಓ ಕಾಂತ, ಪಟ್ಟವರ್ಧನೆಯಳಾದ ಪ್ರಾಣನಾಯಕಿ ಅಲ್ಲವ, ಈ ಧಾತೃ ಮಂಡಲವನ್ನು ಥಟ್ಟನೆ ಕೊಟ್ಟೆ ಒಟ್ಟು ಮಾಡಿ ತೋರಿ ಬಿಡುವ ದಿಟ್ಟಾದಿಟ್ಟ ಲಂಕಾದ್ರೆ ಪಟ್ಟವರ್ಧನ ಹೋಗುವ ಕಾರ್ಯದ ಗೋಷ್ಠಿ ನಿನ್ನಗೇನು ಬೇಕು? ಓ ರಮಣ ಕಾಂತೆ, ನಿನ್ನ ಅರ್ಧ ಬಾಧ್ಯಳಾದ ಕಾರಣ ನಿನ್ನ ಪಯಣವು ನಿನಗೆ ಹೇಳಲೇಬೇಕು. ಹೇಳುವನು ಕೇಳು, ನೀನು ಚೆನ್ನಾಗಿ ಹೇಳು. ಮೆಲ್ಲ ಮೆಲ್ಲನೆ ಪಾದ ಧ್ವಯಂಗಳಂ ಕಿತ್ತಿಡುತ್ತಾ ಕೊಡುಬರದ ಸಡಗರದಿಂದ ಪುವ ನಿನ್ನ ಅರಮನೆಯನ್ನು ಬಿಟ್ಟು ಬರದಿಂದ ಬಾ ಎಂದು ಕರೆದವರಾರು ನಾರಿ ಬಂದದಾರಿ. ಅಹೋ ರಮಣ ಕಾಂತೆ, ಸುಂದರನು ಪೋಗುವ ಪಯಣವನ್ನು ಎಲ್ಲಿಗೆಂದ ಕೇಳುವುದು ಸತಿಯಳ ಧರ್ಮವಲ್ಲವೇ? ಹಾ ಅಹೋ ರಮಣ ಕಾಂತೆ, ಹಾಗಾದ್ರೆ ನಿನ್ನ ಪಯಣವನ್ನ ಏಳೆಂದು ಕೇಳೋಣ. ಖಂಡಿಯ ರಾವಣೀಶ ಮತ್ತು ಹೇಳುತ್ತೇನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಸರಸ ಪ್ರಮೋದ ಭರಿತಳಾದ ಸುಂದರಿ ಲಸದ್ಗುಣ ಮಂದರಿ ಸುಂದರ, ಹಾಗಾದರೆ ನಾನು ಹೇಳು ಹೋಗುವ ಪಯಣವನ್ನು ಹೇಳುತ್ತೀನಿ ಕೇಳು. ಬಿಂಕದಿಂದ ಮೆರೆಯುವ ಲಂಕಾ ನಗರಕ್ಕೆ ಸಂಖ್ಯೆ ಇಲ್ಲದ ಯೋಜನೆ ದೂರದಲ್ಲಿ ಕೂಡಿಕೊಂಡಿರುವ ಹರಲಾದ ರಾಮಲಕ್ಷ್ಮಣರು ಮಹಾಸೂರರಂತೆ ನಾರಿ ವಲ್ಲಭ, ಅವರುಗಳು ರಾಮನ ಹೆಂಡತಿ ಸೀತೆ ಎಂಬುವಳು ಬಹು ನೂತನವಾದ ಸ್ತ್ರೀಯಳಂತೆ. ಕಾಂತೆ, ತತ್ವಯುಕ್ತ ಸುರ್ಬಾನಿಗೆ ಅನುಸಾರವಾಗಿ ದಂಡಕಾರಣ್ಯಕ್ಕೆ ತೆರಳಿ ಮಂಡಲಾಧಿಪರನ್ನು ನೀಗಿ ಅತಿ ರೂಪವತಿಗಳಾದ ಸೀತೆಯಳನ್ನು ಹಿಡಿದು ತರಬೇಕೆಂದು ಸಡಗರದಿಂದ ಹೋಗುವ ರಮಣೇ ಸದ್ಗುಣಾವರಣಿ. ಕಾಂತೆ ಮತ್ತು ಚೆನ್ನಾಗಿ ಹೇಳು. ಏನು ಮಾತನಾಡಿದೆ ಕಾಂತೆ ಹೇಳಬೇಕು ಕೇಳು. ಈ ಭ್ರಷ್ಟ ಮಂಡೋದರಿಯನ್ನು ಆಚೆಗೆ ನೂಕುತ್ತೇನೆ. ದೊಡ್ಡ ರಾವಣ ಸೂರನಿಗೆ ಅಟ್ಟಹಾಸ ಹೇಳಲಿಕ್ಕೆ ಬಂದ ಭ್ರಷ್ಟರು ನಮ್ ಕಟ್ಟೆ ತರವಾದ ಗಂಜೂರಿ ಭೇಡಿಗಳನ್ನು ಜಡೆ ಸಣ್ಣ ಕಾರಣಕ್ಕೆ ತಮ್ಮ ಹೊಡಿ. ಮನ್ಮತನ ಕಟಾರಿ ಅಂತ ಪೂವ ಸೀತಾಮಣೆ, ನೀನೋರ್ವಳೆ ಈ ಪರಣಶಾಲೆಯಲ್ಲಿ ಯಾತಕ್ಕೆ ಬಿದ್ದಿರುವೆ? ನನ್ನನ್ನು ದಾರಂದು ತಿಳಿದಿರುವೆ? ಇಂದ್ರಾದ ಅಷ್ಟ ದಿಕ್ಪಾಲಕರ ಸಾಮ್ರಾಜ್ಯಕ್ಕೆ ಪಟ್ಟಧ್ಯಕ್ಷ ತ್ರೀಲೋಕ ಕಂಟಕ ರಾವಣ ಸೂರ್ಯನೆಂದು ತಿಳಿ, ನಿನ್ನ ಕಾಂತನ ಭ್ರಾಂತ ಎಂಬಿಟ್ಟು ಥತ್ತನೆ ಎನ್ನ ಅಂತಃಪುರದಲ್ಲಿ ಸೌಖ್ಯದಿಂದಿರಬಾರೆ ಮೋಹನರಿಗೆ. ಏ ನಾರಿ ಮೂರ್ಖ, ಯಕ್ಷ ಸಿದ್ಧ ಸಾಧ್ಯ ಕಿನ್ನರ ಕೆಂಪುರುಷಾದಿಗಳ ಎನ್ನ ಕೂಡ ಬಿದ್ದಮ್ಮಾರಿಗೆ. ಇದುವರೆಗೆ ಬಳ್ಳಾರಿ ಜಿಲ್ಲೆ ಸಂಡೂರಿನ ಜಿ ಕೆ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ಪ್ರಸಾರವಾದ ದೊಡ್ಡಾಟದಲ್ಲಿ ರಾಮಾಯಣ ರಾವಣ ಸನ್ನಿವೇಶ ಕೇಳಿದಿರಿ. ಇನ್ನು ಮುಂದೆ ತಿಕೋಟಾದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. ಜಗದಂಬಾ